ಒಂದು ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. 80 ಗಿಡಗಳಿಂದ ಪ್ರಾರಂಭ ಮಾಡಿ 5,000 ಅಡಿಕೆ ಗಿಡಗಳನ್ನು ಅವರು ಮಾಡಿದಂಥವ್ರು. ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾ ಇದ್ದಾರೆ, ಕೋಳಿ ಸಾಕಣೆ, ಹೈನುಗಾರಿಕೆ ಎಲ್ಲವೂ ಇದೆ. ಎಲ್ಲ ಅನುಭವವನ್ನು ನಾವು ಅವರನ್ನು ಕೇಳಿ ತಿಳಿಯೋಣ. ಮೋನಪ್ಪಗೌಡ್ರೆ, ಈಗ ನೀವು ಯಾವ್ಯಾವ ಕೃಷಿಯನ್ನೆಲ್ಲ ಮಾಡಿದ್ದೀರಿ, ಯಾವುದು ಮಾಡಲಿಲ್ಲ? ನಾನು ಸಾಧಾರಣ 21ನೇ ವರ್ಷದವನಿದ್ದಾಗ ನನ್ನ ತಂದೆ ತೀರಿಕೊಂಡ್ರು 81ನೇ ಇಸ್ವಿಗೆ. ಆವಾಗ ನಾನು ಸಣ್ಣ ಪ್ರಾಯ, ನನಗೆ 23 ವರ್ಷದಲ್ಲಿ ಮದುವೆ ಆಯಿತು. ಬೇಗನೆ ಮದುವೆ ಆಯಿತು. ಏನಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ, ತಾಯಿಗೆ ಸ್ವಲ್ಪ ಅನಾರೋಗ್ಯ ಇತ್ತು, ಆದ ಕಾರಣ ಸಣ್ಣ ಪ್ರಾಯದಲ್ಲಿ ಮದುವೆ ಆಯಿತು. ಆಮೇಲೆ ನಮ್ಮ ಯೋಜನೆಯ ಕಡೆಯಿಂದ 83ನೇ ಜನವರಿಯಲ್ಲಿ ನಮ್ಮ ಯೋಜನೆಯ ಸರ್ವೆ ಆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸರ್ವೆ ಆಯಿತು ನಮ್ಮದು ಏನೆಲ್ಲ ಉಂಟು ಅಂತೇಳಿ. ನಾನು ಅದರಲ್ಲಿ ಮೂಲ ಫಲಾನುಭವಿ. ನನಗೆ ಆವಾಗ ಏನು ನಮ್ಮಲ್ಲಿ ಉದ್ಯೋಗ ಮಾಡಲಿಕ್ಕೆ ಉದ್ಯೋಗ ಇರಲಿಲ್ಲ, ಮತ್ತು ಏನು ಸಂಪಾದನೆ ಇರಲಿಲ್ಲ. ಆ ಕಾಲದಲ್ಲಿ ಸಾಧಾರಣ 74ನೇ ಇಸ್ವಿಗೆ ಭೂ ಮಸೂದೆ ಜಾರಿ ಆಯಿತು. ಆಗಿನ ಸರ್ಕಾರ ಭೂ ಮಸೂದೆ ಜಾರಿ ಮಾಡಿತು. ಅದಕ್ಕಿಂತ ಮೊದಲು ದಣಿಯವರ ಜಾಗದಲ್ಲಿರುವಾಗ ಅವರು ಏನು ಒಂದು ದೀರ್ಘಾವಧಿ ಕೃಷಿಯನ್ನು ಮಾಡಲಿಕ್ಕೆ ಬಿಡುತ್ತಿರಲಿಲ್ಲ. ಏನಂದರೆ ಭತ್ತ ಮಾತ್ರ ಅಲ್ಪಾವಧಿ ಬೆಳೆಯನ್ನು ಮಾತ್ರ ಮಾಡಬೇಕು, ದೀರ್ಘಾವಧಿಯ ಕೃಷಿಯನ್ನು ಮಾಡಲಿಕ್ಕೆ ಅವರು ಬಿಡುತ್ತಿರಲಿಲ್ಲ. ಆದ ಕಾರಣ ಈ ಭೂ ಮಸೂದೆ ಉಳುವವನೆ ಒಳದೊಡೆಯ ಗಾದೆ ಮಾತಿನ ಹಾಕಿ ಅಲ್ಲಿಂದ ನಾವು ಈ ಗ್ರಾಮ ಯೋಜನೆ ಬರುವಾಗ ನಮಗೆ ಕೆಲಸ ಮಾಡುವಾಗ ಇಲ್ಲಿಂದ ಯಾವುದು ಕೆಲಸ ಮಾಡಿದ್ರೂ ಅದ ಕೆಲಸಕ್ಕೆ ಅಕ್ಕಿಯನ್ನು ಕೊಡ್ತಿದ್ರು. ಈಗ ಉದಾಹರಣೆಗೆ ಒಂದು ಕೆರೆ ತೆಗೀಲಿಕ್ಕೆ ಬೇಕಾದರೆ ಅದಕ್ಕೆ ಅಕ್ಕಿ, ಒಂದು ಅದಕ್ಕೆ ಸುತ್ತು ಬೇಲಿ ಅಂದರೆ ಅಗಳು ಅಗಳು ಮಾಡಲಿಕ್ಕೆ ಅಕ್ಕಿಯ ರೂಪದಲ್ಲಿ ನಮಗೆ ಅಕ್ಕಿ ಕೊಡ್ತಿದ್ರು. ಹಾಗೆ ಬರಬರುತ್ತಾ 85ನೇ ಇಸ್ವಿಯಲ್ಲಿ ಇಲ್ಲಿಂದ ಕ್ಷೇತ್ರದಿಂದ ಒಂದು 250 ಅಡಿಗೆ ಗಿಡವನ್ನು ಕೊಟ್ಟರು, ಅದನ್ನು ನೆಟ್ಟೆ. ಬರುತ್ತಾ ಒಂದು 250-500 ಅಂತೇಳಿ ನಾನು ಒಂದು 1,500 ಅಡಿಕೆ ಗಿಡ ಆಯಿತು. ಆಗ ನೀರಿಗೆ ಭಾರಿ ತೊಂದರೆ ಅನುಭವಿಸಿದ್ದೇನೆ. ತುಂಬ ಒಂದು 3-4 ಕೆರೆಯನ್ನು ಮಾಡಿದ್ದೇವೆ ನಾವು. ಆ ಕೆರೆಯನ್ನು ಮಾಡುವಾಗ ಕೆರೆ ತೆಗೀಲಿಕ್ಕೆ ಇಲ್ಲಿಂದ ಅಕ್ಕಿ ಕೊಡುತ್ತಿದ್ದರು. ನಾವು ಇದು ಕೆಲಸ ಮಾಡುವಾಗ ಊಟಕ್ಕೆ ಅಕ್ಕಿ ಕೆಲಸ ಮಾಡುವುದು. ಹೀಗೆ ಬರುತ್ತಾ ಸಾಧಾರಣ 94ನೇ ಇಸ್ವಿಗೆ ನಮ್ಮ ಪ್ರಗತಿ ಬಂಧು ತಂಡವನ್ನು ರಚಿಸಿದೆವು. ಕ್ಷೇತ್ರದ ಅಧಿಕಾರಿಗಳು ಬಂದರು. 94ನೇ ಇಸ್ವಿಯಿಂದ 96ರಲ್ಲಿ ನಾನೊಂದು ಬೋರ್ವೆಲ್ ತೆಗೆದೆ. ಬೋರ್ವೆಲ್ ತೆಗೆದು ಆಮೇಲೆ 1,000 ಅಡಿಕೆ ಗಿಡವನ್ನು ನೆಟ್ಟು ನಮ್ಮ ಮನೆ ಹತ್ತಿರ ಈಗ 3,500 ಗಿಡ ಆಗಿದೆ. 98ರಲ್ಲಿ ನನ್ನ 2 ಎಕರೆ 73 ಸೆಂಟ್ ಜಾಗ ಇದ್ದ ಆ ಹೊತ್ತಿಗೆ ನಾನು ಸ್ವಲ್ಪ ಆರ್ಥಿಕ ಮಟ್ಟದಲ್ಲಿ ಸುಧಾರಣೆ ಆಯಿತು. ಒಂದು ಸ್ಥಳವನ್ನು ಪರ್ಚೇಸ್ ಮಾಡಿದೆ ನಮ್ಮ ಜಾಗದ ಹತ್ತಿರವೇ. ಅದರಲ್ಲಿ 3.5 ಎಕರೆ ವರ್ಗ ಜಾಗ ಇತ್ತು, 1 ಎಕರೆ ಕುಮ್ಕಿ. ಹಾಗೆ ಮನೆಯ ಹತ್ತಿರ ಈಗ ಒಂದು 7 ಎಕರೆ ವರ್ಗ ಸ್ಥಳ ಮತ್ತು 1-2 ಎಕರೆ ಕುಮ್ಕಿ ಉಂಟು. ಸಾಧಾರಣ 2018ನೇ ಇಸ್ವಿ ಇಲ್ಲಿ ಬೆಲಾಲ್ ಗ್ರಾಮದಲ್ಲಿ, ಈ ಉಜಿರೆ ಹತ್ತಿರ ಬೆಲಾಲ್ ಗ್ರಾಮದಲ್ಲಿ ಒಂದು ಸ್ಥಳವನ್ನು ಪರ್ಚೇಸ್ ಮಾಡಿದ್ದೇನೆ. ಅಲ್ಲಿ ಖಾಲಿ ಜಾಗ ಇದ್ದದ್ದು, ಈಗ ಅಲ್ಲಿ 1,500 ಗಿಡ ನೆಟ್ಟು 2.5 ವರ್ಷ ಆಯಿತು. ಅಲ್ಲಿ ಸಹ ಒಂದು ಬೋರ್ವೆಲ್ ತೆಗೆದು ಒಳ್ಳೆ ನೀರುಂಟು. ನಮ್ಮ ಮನೆಯಲ್ಲಿ ಒಂದು ಬೋರ್ ತೆಗೆಯುವಾಗ ಅದರಲ್ಲಿ ನೀರು ಕಡಿಮೆ ಆಗಿ ಮತ್ತೊಂದು ಬೋರ್ ತೆಗೆದೇನೆ. ಹಾಗೆ ಈಗ ಮನೆ ಹತ್ತಿರ 3 ಬೋರ್ವೆಲ್ ಚಾಲ್ನಲ್ಲಿ ಉಂಟು. ಈಗ ನೀವು ಮೊದಲು ಕೆರೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಆ ಕೆರೆಯಲ್ಲಿ ನೀರಿಲ್ವಾ? ಕೆರೆಯಲ್ಲಿ ನೀರಲ್ಲ, ನೀರಂದರೆ ಬೋರ್ ತೆಗೆದು ನೋಡಿ ನೋಡಿದ ಹಾಗೆ ಆ ನೀರು ಬತ್ತಿ ಹೋಗುವುದು, ಕೆಳಗಡೆ ಹೋಗುವುದು. ಹಾಗೆ ಒಂದು ಕೆರೆ ಮಾತ್ರ ಈಗ ಉಂಟು, ಬಾಕಿದ್ದನ್ನೆಲ್ಲ ಈಗ ಮಣ್ಣಾಕಿ ಸಮದಟ್ಟು ಮಾಡಿದ್ದೀರಿ? ಸಮದಟ್ಟು ಮಾಡಿದ್ದೆ. ಅದು ನೀವು ಬೋರ್ ತೆಗೆದ್ರಿಂದ ಅದರಲ್ಲಿ ಕಮ್ಮಿ ಆದ? ಬೇರೆ ಯಾವ್ದು, ಸುತ್ತಮುತ್ತಲೂ ಎಲ್ಲೂ ಕಡೆಯೂ ಬೋರ್ ಉಂಟು. ಹಾಗಾಗಿ ಕೆರೆಯಲ್ಲಿ ನೀರಿಲ್ಲ. ನೀರಿಲ್ಲ. ಈಗ ಈ ಬೋರ್ವೆಲ್ನ ನೀರು ನಿಮ್ಮ ಇಡೀ ಜಾಗದ ಸಸಿಗಳಿಗೆ ಸಾಕಾಗ್ತದ? ಸಾಕಾಗ್ತದೆ. ಈಗ ಒಂದು 25 ಸ್ಪ್ರಿಂಕ್ಲರ್ ನೀರು. ಈಗ ಈ 5,000 ಗಿಡದಷ್ಟು ನೀವು ನೆಟ್ಟಿದ್ದೀರಿ ಒಟ್ಟು? ಒಟ್ಟು. ಇದರಲ್ಲಿ ಯಾವ ಥರದ ಗಿಡಗಳುಂಟು? ಇದರಲ್ಲಿ ಒಂದು 500 ಗಿಡ ನಮ್ಮ ಊರಿನ ಗಿಡ ಮುಂಚೆ ನಟ್ಟಂಥ ಗಿಡ, ಮತ್ತೆ ಒಂದು 250 ಇಂಟರ್ಸಿಮಂಗಲ, ಮತ್ತೆ 3,500 ಗಿಡ ಮಂಗಲವೇ. ಸೊ ಈಗ ಎಲ್ಲ ಜಾತಿಯ ಗಿಡವೂ ಕೂಡ ಉಂಟು ನಿಮ್ಮ ಹತ್ರ? ಉಂಟು ಉಂಟು. ಈ ಮಂಗಳ ಮತ್ತು ಮಂಗಳ ಗಿಡಕ್ಕೆ, ಇಂಟರ್ ಮಂಗಳಕ್ಕೆ ಮತ್ತು ಊರಿನ ಗಿಡಕ್ಕೆ ಏನು ವ್ಯತ್ಯಾಸ? ಮಂಗಳ ಗಿಡದಲ್ಲಿ ಅದು ಈಗ ಏನೆಂದರೆ ಈ ಪರಾಗಸ್ಪರ್ಶ ಊರಿನ ಗಿಡದಿಂದ ಮಂಗಳ ಗಿಡಕ್ಕೆ ಪರಾಗಸ್ಪರ್ಶ ಆಗುವಾಗ ಅದು ಸಮಾನ, ಈಗ ಊರಿನ ಮಂಗಳ ಅಂತಲೇ ಹೇಳ್ತಾರೆ. ಇದು ಊರಿನ ಮಂಗಳ ಆಯ್ತು, ಈಗ ಊರಿನ ಮಂಗಳ ಆಗಿದೆ ಆಗಿದೆ ಅಂತ ಹೇಳಿದರೆ, ಮಂಗಳದ ಗಿಡದಲ್ಲಿ ಬರುವಂತಹ ಅಡಿಕೆ ಅಡಿಕೆ ಊರಿನ ಅಡಿಕೆ ಹಾಗೆ ಉಂಟಾ ಈಗ? ಈಗ ಅಂದ್ರೆ ಫಸ್ಟಿಗೆ ಮಂಗಳ ಗಿಡದ ಅಡಿಕೆ ಅದಕ್ಕೆ ಒಳಗಿನ ತುಳುವಿನಲ್ಲಿ ಬೊಂಡು ಅಂತ ಹೇಳ್ತಾರೆ, ಹೌದು, ಅದು ಜಾಸ್ತಿ ಉಂಟು. ಊರಿನ ಅಡಿಕೆಗೆ ಅದು ಕಡಿಮೆ ಕಡಿಮೆ ಉಂಟು. ಆದ್ರೆ ಬರಬರುತ್ತಾ ಅದು ಪ್ರಾಯ ಆದ ಹಾಗೆ ಅದರ ತಿರುಳು ಕೊಡ್ತದೆ ಅದಕ್ಕೆ. ಈಗ ಊರಿನ ಅಡಿಕೆ ಹಾಕಿ ಅಡಿಕೆಯ ತಿರುಳಿನಷ್ಟೇ ಉಂಟು ಉಂಟು. ಆದ್ರಿಂದ ಮಂಗಳವನ್ನ ಊರಿನ ಅಡಿಕೆಯ ಜೊತೆ ನೆಟ್ಟರೆ ಈ ಥರದ ಒಂದು ಪ್ರಶ್ನೆ ಬರ್ತದೆ ಬರ್ತದೆ. ಅಂದರೆ ಏನಂದರೆ ಈ ಹತ್ತಿರ ಇದ್ದ ಗಿಡದ ಪರಾಗಸ್ಪರ್ಶ ಈ ಗಿಡಕ್ಕೆ ಆಗಿ ಅದ ಅಲ್ಲಿ ಆ ಗಿಡದ ಹಿಂಗಾರದಲ್ಲಿ ಅಲ್ಲಿ ಅಡಿಕೆ ಕಡಿಮೆ ನಿಂತರೆ ಅದರ ಪರಾಗಸ್ಪರ್ಶ ಈ ಒಳ್ಳೆಯ ಗಿಡಕ್ಕೆ ಆದರೆ ನಾವು ಕೊಂಡೋಗಿ ನಾಡುವುದು ಇದರಲ್ಲಿ ಒಳ್ಳೆಯ ಅಡಿಕೆ ಬರ್ತದೆ ಅಂತೇಳಿ ನೋಡುವಾಗ ಇದರ ಇದು ಅದಕ್ಕೆ ಹೋಗ್ತದೆ ಮತ್ತು ಅದರಲ್ಲಿ ಫಸಲು ಬರುವುದಿಲ್ಲ. ಹಾಗೆ ಈಗ ನಲ್ಲಲ್ಲಿ ಮಂಗಳ ಉಂಟು ಇಂಟರ್ಸಿ ಮಂಗಳ ಉಂಟು ಅಂತ ಹೇಳಿ ಅದರಿಂದ ಬೀಜ ತಯಾರು ಮಾಡಿದರೆ ಆ ಬೀಜ ಅದರದ್ದೇ ಆಗಿರುವುದಿಲ್ಲ ಆಗಿರುವುದಿಲ್ಲ. ಈಗ ಊರಿನ ಗಿಡದಿಂದ ಪರಾಗಸ್ಪರ್ಶ ಆಗಿ ಮಂಗಳದ ತಿರುಳು ಬೊಂಡು ಕಡಿಮೆ ಆಗಿದೆ ಹೇಳಿದ್ರಿ, ಈ ಮಂಗಳದಿಂದ ಅದು ಪರಾಗಸ್ಪರ್ಶ ಆಗಿ ಅದರ ಬೊಂಡು ಜಾಸ್ತಿ ಆಗಲಿಲ್ವಾ? ಇಲ್ಲ ಹಾಗೇನಿಲ್ಲ, ಅದು ಈ ಮರ ಬೆಳವಣಿಗೆ ಆದ ಹಾಗೆ ಅದರ ಬೊಂಡು ಕಡಿಮೆ ಕಡಿಮೆ ಆಗ್ತದೆ. ಊರಿನ ಸಸಿ ನಟ್ಟರು 1-2 ವರ್ಷ ಅದರ ಇದು ಆಗಿ ಆಗ್ತದೆ. ಮತ್ತೆ ಉಳ್ಳಿಗೋಟು ಅಂತ ಹೇಳ್ತಾರೆ, ಅದು ಸ್ವಲ್ಪ ಸಸಿ ಗಿಡದಲ್ಲಿ ಬರುವಂತ ಫಸಲಿನಲ್ಲಿ ಅದು ಜಾಸ್ತಿ ಇರ್ತದೆ. ಹಾಗೆ ಪಟೋರ ಸ್ವಲ್ಪ ಜಾಸ್ತಿ ಆಗ್ತದೆ. ಬರಬರ್ತಾ ಈ ಅಡಿಕೆ ಗಿಡ ಬೆಳೆದ ಹಾಗೆ ಅದು ಕಡಿಮೆ ಆಗುತ್ತಾ ಒಳ್ಳೆ ಅಡಿಕೆ ಪಟೋರ ಮತ್ತು ಉಳ್ಳಿ ಕಮ್ಮಿ ಆಗ್ತದೆ ಕಡಿಮೆ. ಈ ನಮ್ಮ ಮಾಮೂಲಿ ಒಳ್ಳೆಯ ಅಡಿಕೆ ಸಿಗ್ತದೆ ಅಂತ ಹೇಳುವಂಥದ್ದು. ಈಗ ಅಡಿಕೆ ಜೊತೆ ನೀವು ಮಲ್ಲಿಗೆ ಕೃಷಿ ಮಾಡ್ತೀನಿ ಹೇಳಿದ್ರಿ, ಮಲ್ಲಿಗೆ ಕೃಷಿ ಪ್ರಾರಂಭ ಮಾಡಿದ್ಯಾ? ಮಲ್ಲಿಗೆ ಕೃಷಿ ನಮ್ಮ ಆಗಿನ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವನರಿತರು, ಈಗ ಸೇವನರಿತರ ಪೋಸ್ಟ್ ಇಲ್ಲ, ಆ ಸೇವನರಿತರು ತುಂಬ ಒತ್ತಾಯ ಮಾಡಿದರು. ನನಗೆ ಮನಸ್ಸಿರಲಿಲ್ಲ ಬೇಡ, ಯಾಕೆ ಇಲ್ಲಿ ಈ ಊರಲ್ಲಿ ಯಾರ ಎಲ್ಲಿಯೂ ಇಲ್ಲ. ಆದರೂ ಕೂಡ ಒತ್ತಾಯದ ಮೇರೆಗೆ ನಾನು 40 ಗಿಡವನ್ನು ಕೊಟ್ಟರು ಅವರು. ಅವನ್ನು ನಟ್ಟೆ ಸಾಧಾರಣ 20 ವರ್ಷಕ್ಕಿಂತ ಮೊದಲು. ನಾನು ನಡಲಿಕ್ಕೆ ನನಗೆ ಅದರ ಗುಂಡಿ ಅಳತೆ ಎಷ್ಟು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ದಿವಸ ಆಕಾಶವಾಣಿಯಲ್ಲಿ ನಾನು ಕೇಳುವಾಗ ಬ್ರಹ್ಮಾವರದ ಕೃಷಿ ವಿಜ್ಞಾನಿ ಧನಂಜಯ್ ಅಂತ ಹೇಳುವವರು, ಅವರ ಇದನ್ನು ಕೇಳಿದ್ದೀನಿ. ಕೇಳುವಾಗ ಅವರ ಅಂತರ ಅದಕ್ಕೆ ಏನು ಮಾಡಬೇಕು ಎಷ್ಟು ಗುಂಡಿ ತೆಗಿಬೇಕು ಅಂತ ಹೇಳುವ ಆ ಮಾಹಿತಿ ನನಗೆ ರೇಡಿಯೋದಲ್ಲಿ ಸಿಕ್ಕಿತು. ಆದ ಕಾರಣ ಅದೊಂದು ಸ್ವಲ್ಪ ಸುಲಭ ಆಯಿತು, ಹೇಗೆ ಅದನ್ನು ಗುಂಡಿಯನ್ನು ತೆಗೆದು ಅದಕ್ಕೆ ಏನು ಮೂಲವಾಗಿ ಏನು ಹಾಕಬೇಕು ಅಂತೇಳಿ ಅವರು ಚೆನ್ನಾಗಿ ತಿಳಿಸಿದರು, ಏನು ಆಕಾಶವಾಣಿಯಲ್ಲಿ ಕೇಳಿದ್ದು. ಅದನ್ನು ನಟ್ಟು 1-1.5 ವರ್ಷ ಆಗುವಾಗ ನನಗೆ 40 ಗಿಡದಲ್ಲಿ 20 ಅಟ್ಟಿ ಮಲ್ಲಿಗೆ ತನಕ ಆಗಿದೆ. ಆಗ ಮಾತ್ರ ರೇಟು ಏನೂ ಇರಲಿಲ್ಲ, ಜಾಸ್ತಿ ಆದರೆ 100-250 ರೂಪಾಯಿ ಅಂದರೆ ಒಂದು ಅಟ್ಟಿಗೆ ಜಾಸ್ತಿ ರೇಟು, 40 ರೂಪಾಯಿಯ ತನಕ ಇಲ್ಲದಿದೆ. ನಮಗೆ ಅದನ್ನು ಕೊಯ್ಯುವುದು ಕೊಯ್ಯುವುದು ಬೇಡ ಅಂತ ಹೇಳುವ ಸ್ಥಿತಿಗೆ ಆ ಕಾಲದಲ್ಲಿ ಬಂದಿದೆ. ನನ್ನ ಹೆಂಡತಿ ಆ ಕಾಲದಲ್ಲಿ ಬೀಡಿಗೆ ಕಟ್ತಾ ಇದ್ದರು, ಮಲ್ಲಿಗೆ ಆದಮೇಲೆ ಅದನ್ನೆಲ್ಲ ನಿಲ್ಲಿಸಿದ್ದೇವೆ. ಆದರೆ ಈಗ ನನಗೆ ಅಡಿಕೆಯ ಉತ್ಪತ್ತಿ ಆದರೆ ಅವಳಿಗೆ ಮಲ್ಲಿಗೆಯ ಅಂದರೆ ಅವರಿಗೆ ನನ್ನ ಹತ್ರ ಕೇಳಿ ಏನಾದರೂ ಎಲ್ಲಿಗಾದರೂ ಹೋಗಲಿಕ್ಕೆ ಅಲ್ಲವಾ ಅವರ ಏನಾದರೂ ಖರ್ಚಿಗೆ ಯಾರ ಹತ್ರ ಕೇಳಲಿಕ್ಕಿಲ್ಲ, ಈ ಮಲ್ಲಿಗೆಯ ಸಂಪಾದನೆ ಅವರಿಗೆ. ಹಾಗಿದ್ರೆ ನಿಮ್ಮಲ್ಲಿ ಪಾಲಾಗಿದೆ ಮಲ್ಲಿಗೆ. ಹಾಗಲ್ಲ, ಮಲ್ಲಿಗೆಯ ಕೃಷಿಯಲ್ಲಿ ಬಂದಂತಹ ದುಡ್ಡನ್ನು ಹೆಂಡತಿ ಉಪಯೋಗ ಮಾಡುವುದು, ಅಡಿಕೆಯಲ್ಲಿ ಬಂದ ದುಡ್ಡು ನೀವು ಉಪಯೋಗ ಮಾಡಿ, ಇರಲಿ ಒಳ್ಳೆಯದೇ. ಈಗ ಮಲ್ಲಿಗೆಯನ್ನು ಬೆಳೆಸುವಂಥ ರೀತಿ ಹೇಗೆ? ಅದರ ಅಂತರ ಒಂದು ಗುಂಡಿಯಿಂದ ಗುಂಡಿಗೆ 8 ಫೀಟು ಮತ್ತು 1.5 ಫೀಟು ಅಗಲ, 1.5 ಫೀಟು ಆಳ. ಇದಕ್ಕೆ ಫಸ್ಟಿಗೆ ಹೊಯಿಗೆ ಕಳಿತ ಗೊಬ್ಬರ ಮತ್ತು ಕೈಬೇವಿನ ಹಿಂಡಿ, ಇದು ಗೆದ್ದಲು ಬರುವುದಕ್ಕೆ, ಅದನ್ನು ಮಿಕ್ಸ್ ಮಾಡಿ ಅದನ್ನು ನೆಲ ಸಮತಟ್ಟು ಮಾಡಿ ಗುಂಡಿಯನ್ನು ಮುಚ್ಚಿ ಆಮೇಲೆ 1-10 ದಿವಸ ಹೋದ ನಂತರ, ಆದರೆ ನಡುವಂಥ ಟೈಮು ಆಗಸ್ಟು ಸೆಪ್ಟೆಂಬರದಲ್ಲಿ ಆದರೆ ಒಳ್ಳೆಯದು. ಈಗ ಯಾವಾಗಲೂ ನೀರಿದ್ದರೆ ಯಾವಾಗಲೂ ನೆಡ್ಬೋದು, ಆದರೆ ಆ ಸಮಯ ಒಳ್ಳೆಯದು ಅಂತೇಳಿ. ಈಗ ನೆಟ್ಟ ಮೇಲೆ ಅದಕ್ಕೆ ಎಂತ ಏನೆಲ್ಲ ಕೊಡಬೇಕಾಗ್ತದೆ? ನಾವೆಲ್ಲ ಮುಂಚೆ ಎಲ್ಲ ಜೀವಾಮೃತ ಮಾಡಿಯೇ ಕೊಡ್ತಾ ಇದ್ದೇವೆ. ಒಂದು ಡ್ರಮ್ಮಿಗೆ 10 ಕೆಜಿ ಸಗಣಿ, 1-2-3 ಕೆಜಿ ನೆಲಗಡಲೆ ಹಿಂಡಿ, ಮತ್ತು 1 ಕೆಜಿ ಬೆಲ್ಲ ಹಾಕ್ತಿದ್ದೆವು. ಮತ್ತು ನಮ್ಮಲ್ಲಿ ಗೋಬರ್ ಗ್ಯಾಸ್ ಇದೆ, ಆ ಸ್ಲರಿಯನ್ನು ತೆಗೆದು 1-10 ದಿವಸ ಬಿಟ್ಟು ಅದನ್ನು ಇದು ಮಾಡಿ ಅದನ್ನೇ ಹಾಕ್ತಾ ಇದ್ದೆ. ಜೀವಾಮೃತವನ್ನು ಹಾಕ್ತಾ ಇದ್ದೆ. ಜೀವಾಮೃತವನ್ನು ಎಷ್ಟು ಸಲ ಹಾಕಬೇಕಾಗ್ತದೆ? ನಾವು ಈ ಹೂ ಬರುವಂಥದ್ದು ಸಾಧಾರಣ ಆಗಿನಿಂದ ಈಗ ತನಕ ನೋಡ್ತೇವೆ, ಸಾಧಾರಣ 25-26 ದಿವಸಕ್ಕೊಮ್ಮೆ ಹೂ ಆಗುವಂಥದ್ದು, 1 ತಿಂಗಳ ಒಳಗೆ ಜಾಸ್ತಿ ಹೂ ಆಗುವಂಥದ್ದು. ಹಾಗೆ ತಿಂಗಳಿಗೊಮ್ಮೆ ನಾವು ಅದರ ಇದು ಮಾಡೋ ಜೀವಾಮೃತವನ್ನು ಕೊಡುವಂಥದ್ದು. ಈಗ ಮೊದಲು ನೆಟ್ಟಂಥ ಮಲ್ಲಿಗೆ ಗಿಡ, ಮೊದಲಿಗೆ ನೀವು ಅದಕ್ಕೆ ಜೀವಾಮೃತವನ್ನೆಲ್ಲ ಕೊಟ್ಟು ಎಷ್ಟು ಸಮಯದಲ್ಲಿ ಅದು ಹೂ ಬಿಡಲಿಕ್ಕೆ ಶುರು ಮಾಡ್ತದೆ? ಮೊದಲು ನೆಟ್ಟ ಮೇಲೆ ಅದು 2 ತಿಂಗಳು ಆಗುವಾಗಲೇ ಹೂ ಬಿಟ್ಟಿದ್ವು, ಅದನ್ನು ಮಾತ್ರ ನಾವು ಚಿವುಟ್ಟು ತೆಗೆದು ಮತ್ತೆ 1-4 ತಿಂಗಳ ನಂತರ ಅದನ್ನು ಮಾರಾಟಕ್ಕೆ ಉಪಯೋಗಿಸಬೇಕು. ಅದು ಚಿವುಟಿ ತೆಗೆಯುವುದಂದ್ರೆ ಪ್ರೋನಿಂಗ್, ನೀವು ಕತ್ತರಿಯಿಂದ ತೆಗಿಬೇಕಾಗ್ತದೆ. ಆಮೇಲೆ ನೀವು ಅದಕ್ಕೆ ಏನಾದರೂ ಕೂಡ ಏನು ಪ್ರತಿ ವರ್ಷ ಕೂಡ ಹೀಗೆ ಬೇರೆ ಈ ಜೀವಾಮೃತ ಅಲ್ಲದೆ ಬೇರೆ ಗೊಬ್ಬರ ಕೂಡ? ಬೇರೆ ಜೀವಾಮೃತ ಹಾಕಿದ ನಂತರ 1-2 ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೀರಿ? ಕೊಡ್ತಾ ಇದ್ದೀವಿ. ಇದರಲ್ಲಿ ಇಳುವರಿ ಅಥವಾ ಸಿಗುವಂಥ ಮಲ್ಲಿಗೆ ಎಷ್ಟು ಸಿಗ್ತದೆ? ಈಗ ಸೀಸನ್ ಸಮಯಕ್ಕೆ ಈಗ 1-20 ಅಟ್ಟಿ ತನಕ ಸಿಗ್ತದೆ. ಸಿಗ್ತದೆ. ಬೆಳಿಗ್ಗೆ ನೀವು ಕೊಯ್ಯುವುದು ಎಷ್ಟು ಹೊತ್ತಿಗೆ ಕೊಯ್ತಾರೆ, ಅದನ್ನು ಹೇಗೆ ಮಾರಾಟ ಮಾಡುವಂಥ ವ್ಯವಸ್ಥೆ ಎಲ್ಲ? ನಮ್ಮದು ಅಲ್ಲಿಂದ BC ರೋಡಿಗೆ ಮಲ್ಲಿಗೆ ಕೊಡುವಂಥದ್ದು ನಮ್ಮ ಅಲ್ಲಿಂದ. ಮುಂಚೆಲ್ಲ ಜೀವನ ಜ್ಯೋತಿ ಅಂತೇಳಿ ಬಸ್ಸಿನಲ್ಲಿ ಕಳಿಸಿ ಕೊಡುತ್ತಿದ್ದೆವು. ಕೊರೋನಾ ಬಂದ ಮೇಲೆ ಅವರ ಬಸ್ಸನ್ನು ನಿಲ್ಲಿಸಿದರು. ಆಮೇಲೆ ಆ ಬಸ್ಸಿನ ಡ್ರೈವರ್ ರಿಕ್ಷಾ ತೆಗೆದು ಈ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅವರು ಸಾಧಾರಣ 11-12 ಗಂಟೆ ಒಳಗೆ ಅವರು ಹೋಗ್ತಾರೆ. ಅಷ್ಟರ ಒಳಗೆ ನಮ್ಮ ಎಲ್ಲ ಈ ಕೆಲಸವನ್ನು ಮುಗಿಸಬೇಕು. ಏನೆಲ್ಲ ಕೆಲಸ ಇರ್ತದೆ? ಕೆಲಸ ಅಂದರೆ ಕೊಯ್ಯುವುದು, ಮುಖ್ಯ ಕೊಯ್ಯುವುದು. ಜಾಸ್ತಿ ಸೂರ್ಯನ ಕಿರಣ ಬಂದರೆ ಅದನ್ನು ಕೊಯ್ಯಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಲ್ಲವೂ ಕಾಣುವುದೇ ಇಲ್ಲ, ಮಲ್ಲಿಗೆ ಕಾಣುವುದೇ ಇಲ್ಲ. ಆದ ಕಾರಣ ಬೆಳಿಗ್ಗೆ ಆದಷ್ಟು ಬೇಗ ಕೊಯ್ದ ತನಕ ಈ ಸಲ ಹೋಗಿತ್ತು. ಆದರೆ ಅವರು 1,250 ತನಕ ಕೊಡ್ತಾರೆ. ಜಾಸ್ತಿ ಆದರೆ 2,200 ಸಿಕ್ಕಿದ್ರೆ ನಿಮಗೆ 1,250 1,250ಕ್ಕೆ ಬಂದರೆ ಅದರಿಂದ ಕೆಳಗೆ ಅಷ್ಟೇ ಆಯ್ತು ಅಂತ ಹೇಳಿದ್ರೆ ಅವರ ಅಲ್ಲಿ ಇದ್ದಷ್ಟು ರೇಟ್ ಸಿಗುವುದಿಲ್ಲ. ಸಿಗುವುದಿಲ್ಲ. ನೀವು ಕಟ್ಟಿಯೇ ಕೊಡಬೇಕಾಗ್ತದೆ. ಆದ್ರೆ ಈ ಮಲ್ಲಿಗೆಯ ಒಂದು ವ್ಯಾಪಾರ ಅಥವಾ ಮಲ್ಲಿಗೆಯ ಒಂದು ಕೃಷಿ ನಿಮಗೆ ಲಾಭದಾಯಕ ಅಂತ ಅನಿಸ್ತದ ಹೇಗೆ? ಬಾಕಿದ್ದನ್ನು ಹೋಲಿಸಿದ್ರೆ, ಉದಾಹರಣೆಗೆ ಬೀಡಿ ಕಟ್ಟುವಂತವರು, ಬೀಡಿ ಕಟ್ಟುವಂತವರಿಗೆ ಮಲ್ಲಿಗೆ ಕೃಷಿ ಅತ್ಯುತ್ತಮವಾದಂತ ಉದ್ಯೋಗ. ಯಾಕೆಂದ್ರೆ ಆರೋಗ್ಯದಲ್ಲಿ ಕೂಡ ಬೀಡಿ ಕಟ್ಟುವವರಿಗೆ ಕ್ಯಾನ್ಸರ್, ತಲೆ ಸುತ್ತು ತಿರುಗುವಿಕೆ, ಏನಾದರೂ ಒಂದು ಅನಾರೋಗ್ಯ ಬರುವಂಥ ಪ್ರಮೇಯ ಉಂಟು. ಆದರೆ ಮಲ್ಲಿಗೆಯಲ್ಲಿ ಹಾಗೆ ಇಲ್ಲ, ಸರಿಯಾದ ಆರೋಗ್ಯವೇ ಇರುತ್ತದೆ. ಮತ್ತು ಈ ಮಲ್ಲಿಗೆಗೆ ತುಂಬ ನಾವು ಅದಕ್ಕೆ ಹೊತ್ತು ತುಂಬ ಸಮಯ ಕೊಡಬೇಕಾಗ್ತದೆ ಅಂತ ನಿಮ್ಗೆ ಅನ್ನಿಸ್ತದ? ಇಲ್ಲ ಇಲ್ಲ, ಏನಂದರೆ ಇದು ಎಷ್ಟು ಮಳೆ ಇದ್ದರೂ ಅದು ಸ್ವಲ್ಪ ಏನಂದರೆ ಜನ ಬೇಕಾಗ್ತದೆ, ಜನ ಮಾಡಿದರೆ ಅದು ಮಧ್ಯಾಹ್ನಕ್ಕೆ ಆ ಎಲ್ಲ ಕೆಲಸ ಮುಗಿಯುತ್ತದೆ, ಮಧ್ಯಾಹ್ನ ಮೇಲೆ ಸ್ವಲ್ಪ ಆರಾಮಾಗ್ತದೆ. ನೀವು ಕರಿಮೆಣಸಿನ ಕೃಷಿ ಮಾಡಿದ್ರಿ, ಯಾವುದು ಹಾಕಿದ್ರಿ? ಕರಿಮೆಣಸು ಅಂದರೆ ಪಣಿಯೂರು ನಮ್ಮ ಸಾಧಾರಣ, ಅದು ನನ್ನ ಸಂಬಂಧವರ ಮನೆಯಿಂದ ತಂದದ್ದು. ಈಗೊಂದು ಸಾಧಾರಣ 1,000 ಅಡಿಕೆ ಗಿಡದಲ್ಲಿ ಉಂಟು. 1,000 ಉಂಟು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಸಾಧಾರಣ 10 ಈಚೆ ಮಾಡ್ತಾ ಇದ್ದೀರಿ. ಎಷ್ಟು ನಿಮಗೆ ಸಿಗ್ತಾ ಉಂಟು? ಈಗಂದರೆ 1,000 ಒಂದು ರೋಗ ಬರ್ತದೆ, ವರ್ಷಂ ಪ್ರತಿ ರೋಗ ಬಂದರೂ ನಾವು ನೆಡುವುದನ್ನು ಬಿಡುವುದಿಲ್ಲ. ಒಂದು ಬದಿಯಲ್ಲಿ ರೋಗದಕ್ಕೆ ಹೋದರೆ ಇನ್ನೊಂದು ಬದಿಯಲ್ಲಿ ನಡ್ತಾ ಬರ್ತೇವೆ. ಆದರೆ ನಮಗೆ ಜಾಸ್ತಿ ಆದರೆ ಒಂದು 3-4 ಗಂಟೆಗಳ ತನಕ ಆಗಿದೆ. ಒಳ್ಳೆ ರೇಟ್ ಉಂಟಾ? 1-3 ವರ್ಷಕ್ಕೆ ಮೊದಲು 700 ರೂಪಾಯಿ ತನಕ ಆಗಿದೆ, ಆದರೆ ಈಗ 480-490 ರೂಪಾಯಿ. ಅಡಿಕೆ ಸಸಿಗೆ ಈ ಕರಿಮೆಣಸನ್ನು ಬಿಟ್ಟರೆ ಕೊಯ್ಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ, ಹೌದಾ? ಇಲ್ಲ, ಕೊಯ್ಲಿಕ್ಕೆ ಕಷ್ಟ ಆಗೋದಿಲ್ಲ, ಆದರೆ ಈಗ ತಂತ್ರಜ್ಞಾನ ಬೇರೆ ರೀತಿಯದ್ದುಂಟು. ಈ ಕೆರ್ಪು ಅಂತೇಳಿ ಏಣಿಯಾಗಿ ಇದು ಅಲ್ಯೂಮಿನಿಯಂ ಕೆರ್ಪು ಬಂದಿದೆ, ಅದರಲ್ಲಿ ಕೊಯ್ಯಲು ಆಗ್ತದೆ 30 ಫೀಟ್ ತನಕ ಆಗ್ತದೆ. ತಂತ್ರಜ್ಞಾನ ಬಂದಿದೆ ಹೇಳಿದ್ರಿ, ಏನೇನು ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೀರಿ, ಯಾವ ಯಾವುದಕ್ಕೆ? ನಾನು 2006 ಗೋಬರ್ ಗ್ಯಾಸ್ ಮಾಡಿದ್ದೇನೆ, ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ. ಸಾಧಾರಣ 17 ಆಯಿತು. ಗೋಬರ್ ಗ್ಯಾಸ್ ಚೆನ್ನಾಗಿ ನಡೀತದೆ. ಸಾಧಾರಣ 10 ಅದರ ಸಿಲಿಂಡರಿಯನ್ನು ಅದು ಖಾಲಿ ಮಾಡುವಂಥದ್ದು. ನಾನು 10 ಆಗುವಾಗ ಒಮ್ಮೆ ಖಾಲಿ ಮಾಡಿದ್ದೇನೆ. ಈಗಲೂ ಆ ಗೋಬರ್ ಗ್ಯಾಸ್ ಚೆನ್ನಾಗಿ ಕೆಲಸ ಮಾಡುತ್ತದೆ. ನಮಗೆ ಈ ಕಟ್ಟಿಗೆ ಉರಿಸುವಾಗ ಅದರ ಹತ್ತಿರವೇ ಹೋಗಬೇಕು, ಏನಂದರೆ ಅದು ಈಗ ಬಂದರೆ ಅದನ್ನು ಒಳಗೆ ದೂಡಬೇಕು, ಬೇಯುತ್ತಾ ಇಲ್ವಾ ಅಂತೇಳಿ ನೋಡಬೇಕು. ಇದು ಹಾಗೆಂತ ಏನು ಪ್ರಮೇಯ ಇಲ್ಲ, ಇದು ಆ ಗಂಟೆ ಪ್ರಕಾರ ಎಷ್ಟು ಗಂಟೆಗೆ ನಾವು ಕೆಲಸ ಮಾಡಿ ಅದಕ್ಕೆ ಮುಂಚಿನ ದಿವಸದ್ದು ಗೊತ್ತಾಗ್ತದೆ, ಅಷ್ಟು ಗಂಟೆಗೆ ಹೋದರೆ ಅದು ಸರಿ ಆಗ್ತದೆ. ಹಾಗೆ ಕೃಷಿಕ ಬಾಂಧವರಲ್ಲಿ ನನ್ನ ಒಂದು ವಿನಂತಿ, ಎಲ್ಲರೂ ಹೈನುಗಾರಿಕೆ ಇದ್ದವರು ಗೋಬರ್ ಗ್ಯಾಸ್ ಮಾಡಲೇಬೇಕು, ಏನಂದರೆ ಸರಿಯೂ ಉತ್ತಮವಾದ ಗೊಬ್ಬರ, ಹಾಗೆ ಗೋಬರ್ ಗ್ಯಾಸ್ ಮಾಡಬೇಕು ಅಂತೇಳಿ ರೈತರಲ್ಲಿ ನಾನೊಂದು ಮನವಿ ಮಾಡ್ತೇನೆ. ನಿಮ್ಮ ಈ 5,000 ಅಡಿಕೆ ಗಿಡಗಳಿಗೆ ಈ ಹಟ್ಟಿ ಗೊಬ್ಬರ ಸಾಕಾಗುವಷ್ಟು ಸಿಗ್ತದ? ಹಟ್ಟಿ ಗೊಬ್ಬರ ಅಂದರೆ ಈಗ ಸಾಧಾರಣ ನಾನು ಗೋಬರ್ ಗ್ಯಾಸ್ ಮಾಡಿದ ಮೇಲೆ ಸ್ಲರಿಯನ್ನೇ ಉಪಯೋಗಿಸುವುದು. ಮುಂಚಿನ ಪದ್ಧತಿಯಿಂದ ಪಾರಂಪರಿಕ ಪದ್ಧತಿ ಇತ್ತು, ಏನಂದರೆ ಅಡಿಕೆ ಬುಡವನ್ನು ಬಿಡಿಸುವಂಥ ಪದ್ಧತಿ ಇತ್ತು. ಈಗ ನಾನು ಮಾತ್ರ 15-16 ವರ್ಷದಿಂದ ಈಚೆಗೆ ಬುಡವನ್ನು ಬಿಡಿಸುವಂಥ ಪದ್ಧತಿ ಇಲ್ಲ. ಬುಡದ ಸುತ್ತ ಜಾಸ್ತಿ ಏರಿ ಮಾಡಿ ಅದರ ಒಳಗೆ ಏನು ಆ ಬೇಡದ ಸುತ್ತ ಏನುಂಟು ಅಡಿಕೆ ಸೋಗೆ ಇನ್ನಿತರ ಕಸವನ್ನು ಅದಕ್ಕೆ ಹಾಕಿ ಸ್ಲರಿಯನ್ನು ಮುಂಚೆ 5 ಮೊದಲು ಎಲ್ಲ ಬಾಲ್ದಿಯನ್ನು ನಮ್ಮ ಪ್ರಗತಿ ಬಂಧು ತಂಡದ ಸದಸ್ಯರು ಸೇರಿ ಬಾಲ್ದಿಯಲ್ಲಿ ಅದರ ಸ್ಲರಿಯನ್ನು ಹೊತ್ತು ತಂದು ಅದ ಬುಡಕ್ಕೆ ಹಾಕಿಕೊಂಡಿದ್ದೆವು. ಈಗ ಆಗಲ್ಲ, ನಾನೊಂದು ಸ್ಲರಿ ಪಂಪ್ ಮಾಡಿದ್ದೇನೆ. ಈಗ ಎಲ್ಲ ಅಡಿಕೆ ಗಿಡದ ಬುಡಕ್ಕೆ ಪಂಪಿನಲ್ಲಿ ಹೋಗ್ತದೆ, ಪಂಪಿನಲ್ಲಿ ಕೈಯಲ್ಲಿ 1.5 ಪೈಪಿನಲ್ಲಿ ಬಿಡಲಿಕ್ಕೆ ಆಗ್ತದೆ. ಅಡಿಕೆ ಗಿಡಗಳಿಗೆ ಬೇರೆ ಗೊಬ್ಬರ, ಕೋಳಿ ಗೊಬ್ಬರವ ಇಂಥದ್ದನ್ನೆಲ್ಲ ತಂದು ಹಾಕುವುದಿಲ್ವ? ನಾನು ಕೋಳಿ ಗೊಬ್ಬರ ಅಂದರೆ ಕೋಳಿ ಫಾರ್ಮ್ ಮನೆಯಲ್ಲೇ ಉಂಟು, 9 ಆಯಿತು ಕೋಳಿ ಫಾರ್ಮ್ ಮಾಡಿ. ಕೆಲವು ಸಮಯ ಒಂದೊಂದು ಬ್ಯಾಚಿನ ಮಾತ್ರ ನಾನು ಬೇರೆ ಸೇಲ್ ಮಾಡುವುದು, ಇಲ್ಲದ್ರೆ ಸೇಲ್ ಮಾಡುವುದಿಲ್ಲ. ನಮ್ಮ ಅಡಿಕೆ ಬುಡಕ್ಕೆ ಹಾಕುವುದು ಈ ಸ್ಲರಿಯನ್ನು ಹಿಡಿಯುವುದು, ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕುವುದು ಅಷ್ಟೇ. ಈಗ ಕೋಳಿ ಫಾರ್ಮಲ್ಲಿ ಎಷ್ಟು ಕೋಳಿ ಉಂಟು? ಕೋಳಿ 3,500 ಕೋಳಿ ಉಂಟು. ಒಬ್ಬ ನೀವು ಅದನ್ನು ಮಾರುವುದ ಹೇಗೆ ಅಂತ? ಅದು ಕಮಿಷನ್ ಆಧಾರದಲ್ಲಿ ನಾವು ಸಾಕುವುದು, ಕಂಪೆನಿಯವರು ನಮಗೆ ಎಲ್ಲ ತಂದು ಕೊಡ್ತಾರೆ, ಏನಂದರೆ ಕೋಳಿ ಮರಿಯನ್ನು ತಂದು ಕೊಡ್ತಾರೆ, ಅದಕ್ಕೆ ಫೀಡನ್ನು ತಂದು ಕೊಡ್ತಾರೆ. ನಾವು ಅದಕ್ಕೆ ನಮ್ಮ ಕೋಳಿ ಫಾರ್ಮು ಮತ್ತು ಅದಕ್ಕೆ ನೀರಿನ ವ್ಯವಸ್ಥೆ, ವಿದ್ಯುತ್ತಿನ ವ್ಯವಸ್ಥೆ ಅಷ್ಟೇ, ಮತ್ತು ಅದರ ಮೇಂಟೇನ್ ಎಲ್ಲ ನೀವು ಮಾಡಬೇಕು. ಒಳ್ಳೆ ರೇಟ್ ಸಿಗ್ತದಾ? ರೇಟ್ ಅಂದರೆ ರೇಟಿಗೆ ಅವರೇ ಮಾರುವುದು, ನಮಗೆ ಸಾಧಾರಣ 6-10 8 ರೂಪಾಯಿ ತನಕ ಒಂದು ಕೆ ಜಿಗೆ ಕಮಿಷನ್ ಕೊಡ್ತಾರೆ ನಮಗೆ. ಸಾಧಾರಣ ಒಂದು 7 ರೂಪಾಯಿಯಿಂದ ಜಾಸ್ತಿ ಸಿಗ್ತದೆ ಕಮಿಷನ್. ಸುಮಾರು ಈ 3,500 ಕೋಳಿ ಸಾಕಲಿಕ್ಕೆ ಎಷ್ಟು ದಿವಸ ಬೇಕಾಗ್ತದೆ? ಅದು ಸಾಧಾರಣ 38 ರಿಂದ 42 ತನಕ ಮಾತ್ರ, ಅದನ್ನು 42 ದಿವಸ ಆದಮೇಲೆ ಅವರು ಕೊಂಡೋಗ್ತಾರೆ. ಕೊಂಡೋದ ಕೂಡಲೇ ಹೊಸ 3,500 ಕೋಳಿ ಆಗ್ತಾರೆ. ಒಂದು 1 ವಾರ ಬಿಟ್ಟು ಆಗ್ತದೆ ಆಗ್ತಾರೆ. ಆಗ ಇಡೀ ವರ್ಷದಲ್ಲಿ ನಿಮಗೆ ಒಂದು ಸುಮಾರು ಒಂದು 7-8 ಸಲ ನಿಮಗೆ ಕೋಳಿ ಮರಿ ಸಿಗ್ತದೆ. ಸಿಗ್ತದೆ, ಒಂದು 6-7 ಸಲ ಸಿಗ್ತದೆ. ಈಗ ನಿಮ್ಮ ಹತ್ರ ಹೈನುಗಾರಿಕೆ ಇದೆ, ಕೋಳಿ ಸಾಕಣೆ 3,500 ಕೋಳಿ ಸಾಕ್ತಾ ಇದ್ದೀರಿ, 5,000 ಅಡಿಕೆ ಗಿಡ ಮಾಡ್ತಾ ಇದ್ದೀರಿ, ಗೋಬರ್ ಗ್ಯಾಸ್ ಉಂಟು, ಕರಿಮೆಣಸು 1,000 ಮಾಡ್ತೀರಿ, ಒಬ್ಬರಿಂದಲೇ ಆಗ್ತದಾ? ಇಲ್ಲ ಇಲ್ಲ, ಒಬ್ಬರಿಂದ ಆಗ್ತದೆ, ಆಗುವುದಿಲ್ಲ. ನನಗೆ 3 ಮಂದಿ ಗಂಡು ಮಕ್ಕಳು, ಒಬ್ಬನು ದೊಡ್ಡ ಮಗ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾನೆ, ಅವನ ಸಂಸಾರವೇ ಅಲ್ಲಿಂಟು, ಅವನಿಗೆ ಮದುವೆ ಆಗಿದೆ. ಇನ್ನೊಬ್ಬ 2ನೇ ಮಗ ಅವನೊಂದು ಸೈಬರ್ ಅಂಗಡಿ ಹಾಕಿದ್ದಾನೆ, ಅದು ಬೆಳ್ತಂಗಡಿಯಲ್ಲಿ. ಈಗ ಸಣ್ಣವನಂದರೆ ಅವನಿಗೆ ಪ್ರಾಯ ಆಗಿದೆ, ಅವನ ಮನೆಯಲ್ಲಿ ನನ್ನೊಟ್ಟಿಗೆ ನೋಡಿಕೊಳ್ತಾ ಇದ್ದಾನೆ. ಮತ್ತು ನಾವು ಸೀಸನ್ನಲ್ಲಿ ಕೆಲಸಕ್ಕೆ ಜನವನ್ನು ಮಾಡ್ತೀರಿ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಥರದ ಒಂದು ಸಮಗ್ರ ಕೃಷಿ ಮಾಡಿದರೆ ನಮಗೆ ರೈತರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಆದಾಯ ಸಿಗ್ತದೆ ಅಂತ ನಿಮ್ಗೆ ಅನ್ನಿಸ್ತದ? ಕೆಲವು ಮನೆಯಲ್ಲಿ ಜಡತ್ವ ಅಂತ ಹೇಳುವಂಥ ಒಂದು ಶಬ್ದ ಬರ್ತದೆ. ಏನಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ಹೇಳುವಾಗಲೇ 8-9 ಗಂಟೆ ಆಗ್ತದೆ. ಇದು ನಮ್ಮಲ್ಲಿ ಹಾಗೇನಿಲ್ಲ. ನಾನು 5 ಗಂಟೆಗೆ ಹೇಳುವವನು ಬೆಳಿಗ್ಗೆ. ನನ್ನ ಮಕ್ಕಳು ಕೂಡ 5:30 ಹೇಳ್ತಾರೆ. ಅವರಿಗೆ ಒಬ್ಬರಿಗೆ ಒಂದೊಂದು ಕೆಲಸ ಉಂಟು. ಈಗ ಸೈಬರಲ್ಲಿ ಇದ್ದವನು ಕೂಡ ಅವನು ಬೆಳಿಗ್ಗೆ ಕೋಳಿಗೆ ಹಿಂಡಿ ಹಾಕುವಂಥದ್ದು, ಮಲ್ಲಿಗೆ ಸ್ವಲ್ಪ ಕೊಯ್ಯುವಂಥದ್ದು ಎಲ್ಲ ಕೆಲಸವನ್ನು ಮಕ್ಕಳು ಮನೆಯವರು ಕೂಡ ಅಷ್ಟಷ್ಟು ಹೊತ್ತಿಗೆ ಅಷ್ಟಷ್ಟು ಕೆಲಸವನ್ನು ಮಾಡುತ್ತೆ. ಹಾಗೆ ಎಲ್ಲರಿಗೆ ಜಾಸ್ತಿ ಭೂಮಿ ಉಂಟು, ಎಲ್ಲ ಕೃಷಿ ಉಂಟು ಅಂತೇಳಿ ಸುಮ್ಮನೆ ಕೂತರೆ ಅದರಲ್ಲಿ ಉತ್ಪತ್ತಿ ಬರುವಂಥದ್ದಿಲ್ಲ. ಒಳ್ಳೆ ಸಾಧನೆ ಬಂದರೆ ಮಾತ್ರ ಅದನ್ನು ನಿರ್ವಹಿಸಲು ಸಾಧ್ಯ. ಒಳ್ಳೆಯದು ಮೋನಪ್ಪಗೌಡ್ರೆ, ನಿಮ್ಮ ಸಮಗ್ರ ಕೃಷಿ ಅನುಭವವನ್ನು ತಿಳಿಸಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪುತ್ತೂರು ತಾಲೂಕು ಪುತ್ತಿಲ ಗ್ರಾಮದ ಮೋನಪ್ಪಗೌಡ ಅವರ ಮಲ್ಲಿಗೆ ಕೃಷಿ ಮತ್ತು ಕೋಳಿ ಸಾಕಣೆಯ ಅನುಭವದ ಕುರಿತು ಮಾತುಕತೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಇದೀಗ ಒಳನಾಡು ಮೀನು ಕೃಷಿಯ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಮತ್ಸ್ಯ ವಿಜ್ಞಾನಿ ಶ್ರೀನಿವಾಸ ಹುಲಕೋಟಿ ಅವರಿಂದ ಮಾಹಿತಿ. ನಮಸ್ಕಾರ ಸ್ತೋತ್ರಗಳೇ, ಇವತ್ತು ಒಳನಾಡು ಮೀನು ಕೃಷಿ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಮೀನು ಕೃಷಿ ಬಹಳ ಸುಲಭ ಹಾಗೂ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾದಂಥ ಒಂದು ಲಾಭದಾಯಕ ಉದ್ಯಮ. ಪ್ರಸ್ತುತ ಪ್ರಪಂಚದಲ್ಲಿ ಒಳನಾಡು ಮೀನು ಕೃಷಿಯಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಉಡುಪಿ ಜಿಲ್ಲೆಯಲ್ಲಿ ಮೀನನ್ನು ಆಹಾರವಾಗಿ ಬಳಸುವವರ ಸಂಖ್ಯೆ ಹೆಚ್ಚಿದ್ದರೂ ಒಳನಾಡು ಮೀನು ಕೃಷಿ ಮಾಡುವವರ ಸಂಖ್ಯೆ ಬಹಳ ಕಡಿಮೆ. ಇದಕ್ಕೆ ಮುಖ್ಯವಾದಂಥ ಕಾರಣಗಳಂತಂದರೆ, ಒಂದು, ಅವೈಜ್ಞಾನಿಕ ಪದ್ಧತಿಯಲ್ಲಿ ಮೀನು ಕೃಷಿ ಮಾಡ್ತಕ್ಕಂಥದ್ದು, ಇನ್ನೊಂದು ಮಾರುಕಟ್ಟೆಯಲ್ಲಿ ಸದಾ ಲಭ್ಯ ಇರತಕ್ಕಂಥ ಸಮುದ್ರದ ಮೀನು, ಜಿಲ್ಲೆಯಾದ್ಯಂಥ ನೀರು ನಿಲ್ತಕ್ಕಂಥ ತಗ್ಗು ಪ್ರದೇಶಗಳು ಹಾಗೂ ಖಾಲಿ ಬಿಟ್ಟಿರ್ತಕ್ಕಂಥ ಪಟ್ಟಣ ಗದ್ದೆಗಳು, ಕೆರೆ, ಕುಂಟೆ, ಕೃಷಿ ಹೊಂಡಗಳು ಸಾಕಷ್ಟಿದೆ. ಇವುಗಳನ್ನು ಕಡಿಮೆ ಖರ್ಚಿನಲ್ಲಿ ಮೀನು ಕೃಷಿ ಕೊಳಗಳನ್ನಾಗಿ ನಿರ್ಮಾಣ ಮಾಡಿ ನೀರು ಸರಬರಾಜಿನ ವ್ಯವಸ್ಥೆ ಮಾಡಿಕೊಂಡಲ್ಲಿ ಲಾಭದಾಯಕ ಮೀನು ಕೃಷಿಯನ್ನು ನಾವು ಅಳವಡಿಸ್ಕೊಳ್ಬೋದು. ವೈಜ್ಞಾನಿಕ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಿ ಶೀಘ್ರವಾಗಿ ಬೆಳೀತಕ್ಕಂಥ ಮೀನು ಮರಿಗಳನ್ನು ನಾವು ಕೊಳಕ್ಕೆ ಬಿಟ್ಟು ಅವುಗಳಿಗೆ ಕೃತಕ ಆಹಾರ ನೀಡೋದರಿಂದ ಪ್ರತಿ ಎಕರೆಗೆ ಸರಾಸರಿ 2-2.5 ಸಾವಿರ ಕೆಜಿಯಷ್ಟು ಮೀನನ್ನು ನಾವು ಉತ್ಪಾದನೆ ಮಾಡ್ಬೋದು. ಇದರಿಂದ ಅಧಿಕ ಲಾಭ ಕೂಡ ನಾವು ಪಡಿತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿದ್ದೀವಿ. ವೈಜ್ಞಾನಿಕ ಮೀನು ಕೃಷಿಯನ್ನು ಕೈಗೊಳ್ಳೋದ್ರಿಂದ ಗ್ರಾಮೀಣ ಜನತೆಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರವನ್ನು ದೊರಕಿಸಿಕೊಡೋದಲ್ಲದೆ ಉದ್ಯೋಗ ಅವಕಾಶ ಕೂಡ ಸೃಷ್ಟಿಯಾಗುತ್ತೆ. ಮೀನು ಕೃಷಿ ಲಾಭದಾಯಕವಾಗಬೇಕಾದ್ರೆ ನಾವು ಕೈಗೊಳ್ಳಬೇಕಾದಂಥ ಕ್ರಮಗಳೇನಂತಂದರೆ, ಮೊಟ್ಟ ಮೊದಲನೇದಾಗಿ ನಾವು ಕೊಳದ ನಿರ್ಮಾಣದ ಬಗ್ಗೆ ನಾವು ಗಮನಹರಿಸಬೇಕಾಗುತ್ತೆ. ಮೀನಿನ ಕೊಳಗಳನ್ನು ಮಣ್ಣಿನಿಂದ ನಿರ್ಮಿಸೋದ್ರಿಂದ ಕೊಳದ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಬೋದು ಮತ್ತು ಕೊಳದ ನಿರ್ಮಾಣದ ವೆಚ್ಚವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಕೊಳಗಳನ್ನು ಆಯತಾಕಾರದಲ್ಲಿ ನಿರ್ಮಿಸಿದರೆ ಮೀನು ಕೃಷಿ ನಿರ್ವಹಣೆಯಲ್ಲಿ ಅನುಕೂಲ ಆಗುತ್ತೆ. ಕೊಳಗಳನ್ನು ನಿರ್ಮಿಸುವಾಗ 2 ಅಡಿಗಿಂತ ಹೆಚ್ಚು ಮಣ್ಣನ್ನು ತೆಗೆಯದೆ ಅಗೆದ ಮಣ್ಣನ್ನು ಕೊಳದ ಸುತ್ತಲೂ ಬದುಗಳನ್ನಾಗಿ ನಿರ್ಮಿಸಿಕೊಂಡು ನಾವು ಕೊಳವನ್ನು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಕೊಳದಲ್ಲಿ ಸುಮಾರು 4-6 ಅಡಿ ನೀರು ನಿಲ್ಲುವಂತೆ ನಾವು ಬದುವನ್ನು ನಿರ್ಮಾಣ ಮಾಡ್ಕೋಬೇಕು. ಬದುವಿನ ಮೇಲ್ಭಾಗ 4 ಅಡಿ ಇದ್ದರೆ ತಳಭಾಗ 8 ಅಡಿ ಇರಬೇಕು. 6-8 ತಿಂಗಳು ನೀರು ನಿಲ್ತಕ್ಕಂಥ ಕೊಳಗಳು ಮೀನು ಕೃಷಿಗೆ ಯೋಗ್ಯ. ಕೊಳದ ನೀರು ಬಸಿದು ಹೋಗದಂತೆ ತಡೆಯೋದಕ್ಕೆ ಕೊಳದ ತಳಭಾಗಕ್ಕೆ ಹಾಗೂ ಪಾರ್ಶ್ವಗಳ ಒಳಭಾಗಗಳಿಗೆ ಜೇಡಿಮಣ್ಣನ್ನು ಲೇಪಿಸಬೇಕು ಹಾಗೂ ಬದುಗಳಿಗೆ ಒಳ್ಳೆಯ ಹುಲ್ಲನ್ನು ಹಚ್ಚಿ ಬೆಳೆಸೋದ್ರಿಂದ ಮಣ್ಣು ಕೊಚ್ಚಿ ಹೋಗೋದನ್ನು ನಾವು ತಡಿಬೋದು. ಕೊಳಕ್ಕೆ ನೀರು ತುಂಬಿಸುವ ತೂಬು ಗರಿಷ್ಠ ನೀರಿನ ಮಟ್ಟಕ್ಕಿಂತ 1/2 ಮೀಟರ್ ಎತ್ತರದಲ್ಲಿರಬೇಕು. ಕೊಳದಿಂದ ನೀರು ಹೊರಬಿಡುವ ನೀರಿನ ತೂಬು ಕೊಳದ ಇಳಿಜಾರಿನಲ್ಲಿ ಇರಬೇಕು. ಕೊಳದಲ್ಲಿ ಬಿಟ್ಟ ಮೀನು ಮರಿಗಳು ಕೊಳದಿಂದ ಹೊರಕ್ಕೆ ಹೋಗದಂತೆ ಮತ್ತು ಅನುಪಯುಕ್ತ ಮೀನುಗಳು ಕೊಳದ ಒಳಗೆ ಬಾರದಂತೆ ತಡೆಯೋದಕ್ಕೆ ತೂಬುಗಳಿಗೆ ಸಣ್ಣ ಕಣ್ಣಿನ ಜಾಲರಿನ ನಾವು ಅಳವಡಿಸ್ಕೋಬೇಕು. ಇನ್ನು ಕೊಳದ ಸಿದ್ಧತೆ ಬಗ್ಗೆ ಹೇಳೋದಾದರೆ, ಉತ್ತಮ ಮೀನಿನ ಬೆಳವಣಿಗೆಗೆ ಕೊಳದ ಮಣ್ಣು ಮತ್ತು ನೀರಿನ ರಸಸಾರ 7.5-8 PPM ಇರಬೇಕು. ಉತ್ತಮ ಮೀನಿನ ಬೆಳವಣಿಗೆಗೆ ಕೊಳದ ಮಣ್ಣು ಮತ್ತು ನೀರಿನ ರಸಸಾರವು 7.5-8 PPM ಇರಬೇಕು. ಹುಳಿ ಮಣ್ಣಿನಿಂದ ಕೂಡಿದ ಕೊಳವಾದರೆ ಮಣ್ಣಿನ ರಸಸಾರವು 7ಕ್ಕಿಂತ ಕಡಿಮೆ ಇರುತ್ತೆ. ಆದ್ದರಿಂದ ಮಣ್ಣಿನ ರಸಸಾರವನ್ನು ಸರಿ ಮಾಡೋದಕ್ಕೆ 50 kg ಚಿಪ್ಪು ಸುಣ್ಣವನ್ನು ಕೊಳದ ಮಣ್ಣಿಗೆ ಸೇರಿಸಿ ನಂತರ ಕೊಳದ 1 ಅಡಿ ಮಟ್ಟಕ್ಕೆ ನೀರು ತುಂಬಿಸಬೇಕು. ಮೀನಿಗೆ ಅಗತ್ಯ ಇರುವ ನೈಸರ್ಗಿಕ ಆಹಾರವನ್ನು ಉತ್ಪಾದಿಸೋದಕ್ಕೆ ಕೊಳದ ನೀರಿಗೆ 200 kg ದನದ ಸಗಣಿ ಅಥವಾ 100 kg ಕೋಳಿ ಗೊಬ್ಬರವನ್ನು ನಾವು ಹಾಕಬೇಕು, ಅಥವಾ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಹಾಕಿದರೆ ಒಳ್ಳೆಯದು. ಗೊಬ್ಬರವನ್ನು ಮರಿ ಬಿಡೋದಕ್ಕಿಂತ 10-15 ದಿನಗಳ ಮೊದಲೇ ಹಾಕಬೇಕು. ಮೀನು ಮರಿಗಳನ್ನು ಕೊಳಕ್ಕೆ ಬಿಡುವ 2 ದಿನಗಳ ಮೊದಲು ಕೊಳದ ನೀರಿನ ಮಟ್ಟವನ್ನು ಗರಿಷ್ಠ 6 ಅಡಿಗೆ ನಾವು ಹೆಚ್ಚಿಸಬೇಕಾಗತ್ತೆ. ಕೊಳದಲ್ಲಿ ನೈಸರ್ಗಿಕ ಆಹಾರದ ಉತ್ಪಾದನೆ ನಿರಂತರವಾಗಿರಿಸೋದಕ್ಕೆ ಪ್ರತಿ ತಿಂಗಳು 100 kg ದನದ ಸಗಣಿಯನ್ನು ಕೊಳಕ್ಕೆ ಹಾಕ್ತಾ ಇರಬೇಕು. 5 kg ಸೂಪರ್ಫಾಸ್ಪೇಟ್ ಮತ್ತು 2.5 kg ಯೂರಿಯಾ 2 ತಿಂಗಳಿಗೊಮ್ಮೆ ಕೊಳಕ್ಕೆ ಹಾಕ್ತಾ ಇರಬೇಕು. ಮೀನು ಮರಿಗಳನ್ನು ಕೊಳಕ್ಕೆ ಬಿಡುವುದು ಶೀಘ್ರವಾಗಿ ಬೆಳೆಯಬಲ್ಲ ಬೆಳೆದ ಗಾತ್ರದ 1000 ಗೆಂಡೆ ಮೀನು ಬಿಟ್ಟರೆ ಅದರಲ್ಲಿ 400 ಕಾಟ್ಲಾ, 400 ರೋಹು, 200 ಮೃಗಾಲ್ನಂತೆ ಮೀನು ಮರಿಗಳನ್ನು ನಾವು ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಕೊಳಕ್ಕೆ ಬಿಡಬೇಕಾಗತ್ತೆ. ಕಟ್ಲಾ ಮತ್ತು ರೋಹು ಮಾತ್ರ ಲಭ್ಯವಿದ್ದರೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಬಿಡಬೇಕು. ಕೊಳದಲ್ಲಿ ಉತ್ಪತ್ತಿಯಾಗುವ ನೈಸರ್ಗಿಕ ಆಹಾರವು ಮೀನಿನ ಶೀಘ್ರ ಬೆಳವಣಿಗೆಗೆ ಸಾಕಾಗುವುದಿಲ್ಲ. ಆದ್ದರಿಂದ ಕೃತಕ ಆಹಾರವನ್ನು ಕೂಡ ನಾವು ನೀಡುವುದು ತುಂಬ ಅವಶ್ಯಕ. ಕೃತಕ ಆಹಾರವಾದ ಅಕ್ಕಿ ತೋಡು ಮತ್ತು ಶೇಂಗಾ ಹಿಂಡಿಯನ್ನು 1:1 ಅನುಪಾತದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ರಂಧ್ರ ಮಾಡಿದ ಖಾಲಿ ಗೊಬ್ಬರದ ಚೀಲಗಳಲ್ಲಿ ತುಂಬಿ ಕೊಳದ 1-2 ಜಾಗಗಳಲ್ಲಿ ನೀರಿನಲ್ಲಿಟ್ಟು ಸ್ವಲ್ಪ ಮುಳುಗುವಂತೆ ತೂಗಿಬಿಡುವುದು ಒಳ್ಳೆಯದು. ಸಮ ಪ್ರಮಾಣದಲ್ಲಿ ಬೆರೆಸಿದ ಹಿಂಡಿ ಮತ್ತು ಅಕ್ಕಿ ತೌಡನ್ನು ದಿನಕ್ಕೊಮ್ಮೆ ಮೀನಿನ ದೇಹ ತೂಕದ 3% ನಾವು ಕೊಡಬೇಕಾಗತ್ತೆ. ಕೃತಕ ಆಹಾರ ನೀಡೋದ್ರ ಬಗ್ಗೆ ಹೇಳೋದಾದರೆ, ಮೀನುಗಳು ಕಡಿಮೆ ಅವಧಿಯಲ್ಲಿ ಶೀಘ್ರ ಬೆಳವಣಿಗೆ ಹೊಂದಲು ಕೃತಕ ಆಹಾರವನ್ನು ಕೊಡುವಂಥದ್ದು ತುಂಬ ಅಗತ್ಯ. ಅಕ್ಕಿ ತೌಡು, ಶೇಂಗಾ ಹಿಂಡಿ, ಜೋಳ, ಕೋಳಿ ತ್ಯಾಜ್ಯದಿಂದ ತಯಾರಾದಂಥ ಮೀಟ್ ಮೀಲ್, ಅಡಿಗೆ ತ್ಯಾಜ್ಯ, ಅದರಲ್ಲಿ ಎಣ್ಣೆ ಇರಬಾರ್ದು, ಇನ್ನಿತರ ಪದಾರ್ಥಗಳನ್ನು ನಾವು ಆಹಾರವಾಗಿ ಬಳಸ್ಕೋಬೋದು. ಇಂಥ ಆಹಾರವನ್ನು ಬಳಸಿದಾಗ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಬೆಳವಣಿಗೆಯಲ್ಲಿ ಕೂಡ ನಾವು ಕೆಲವು ವ್ಯತ್ಯಾಸಗಳನ್ನು ಕಾಣ್ಬೋದು. ಆದ್ದರಿಂದ ಉತ್ತಮ ಇಳುವರಿಗಾಗಿ ನಾವು ಆಧುನಿಕ ತಂತ್ರಜ್ಞಾನದ ಫಲಿತಾಂಶವಾಗಿ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಕಾಳ ಆಹಾರವನ್ನು ನಾವು ಮೀನಿನ ದೇಹ ತೂಕದ 3-5% ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀಡಬೇಕು. ಪ್ರತಿದಿನ ನಿಗದಿತ ವೇಳೆಗೆ ಆಹಾರ ನೀಡ್ತಿದ್ರೆ ಮೀನಿನ ಬೆಳವಣಿಗೆಯಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸವನ್ನು ನಾವು ತಪ್ಪಿಸ್ಬೋದು. ತಿಂಗಳಿಗೊಮ್ಮೆ 10-20% ನೀರನ್ನು ನಾವು ಬದಲಾಯಿಸಿದ್ರೆ ಒಳ್ಳೆಯದು. ಇದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಕಾಲಕಾಲಕ್ಕೆ ನಾವು ನೀರಿನ ಗುಣಮಟ್ಟ ಮತ್ತು ಮೀನಿನ ಬೆಳವಣಿಗೆಯನ್ನು ನಾವು ಪರೀಕ್ಷಿಸ್ತಾ ಇರಬೇಕಾಗತ್ತೆ. ಕೊಳದ ನೀರು ಹೆಚ್ಚು ಹಸಿರಾಗಿದ್ದರೆ ಅಥವಾ ಕಂದು ಬಣ್ಣಕ್ಕೆ ತಿರುಗಿದ್ರೆ ಸ್ವಲ್ಪ ಕೊಳದ ನೀರನ್ನು ಹೊರಗೆಬಿಟ್ಟು ಅಷ್ಟೇ ಪ್ರಮಾಣದ ನೀರನ್ನು ಕೊಳಕ್ಕೆ ಹೊಸದಾಗಿ ತುಂಬಿಸಬೇಕು ಹಾಗೂ ಸ್ವಲ್ಪ ಕಾಲ ಹೊಸ ಗೊಬ್ಬರ ಹಾಕೋದನ್ನು ನಾವು ನಿಲ್ಲಿಸಬೇಕಾಗತ್ತೆ. ಆಗಾಗ ರಸಸಾರವನ್ನು ಪರೀಕ್ಷಿಸಿ 7 ಮೇಲೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಕಡಿಮೆ ಆದರೆ ಸುಣ್ಣ ಹಾಕಿ ಅದನ್ನು ಸರಿ ಮಾಡ್ಕೋಬೇಕು. 2-3 ತಿಂಗಳಿಗೊಮ್ಮೆ ಬೀಸುಬಲೆ ಅಥವಾ ಎಳಬೆಲೆ ಉಪಯೋಗಿಸಿ ಮೀನಿನ ಬೆಳವಣಿಗೆ ಮತ್ತು ಆರೋಗ್ಯವನ್ನು ಪರೀಕ್ಷಿಸಬೇಕು. ಅಗತ್ಯವಿದ್ದಲ್ಲಿ ತಜ್ಞರ ಸಲಹೆ ಸೂಚನೆಗಳನ್ನು ನಾವು ಪಡೆಯೋದು ಸೂಕ್ತ. ಈ ರೀತಿಯಾಗಿ ವೈಜ್ಞಾನಿಕ ರೀತಿಯಲ್ಲಿ ಮೀನು ಸಾಕಣೆ ಕೈಗೊಂಡಲ್ಲಿ 10-12 ತಿಂಗಳಿಗೆ ಪ್ರತಿ ಮೀನು ಅಂದಾಜು 1-1.5 kg ಗಾತ್ರಕ್ಕೆ ಬೆಳೆಯುತ್ತೆ. ಮೀನು ಹಿಡಿಯುವ ಮೊದಲು ಕೊಳದ ನೀರಿನ ಮಟ್ಟವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಎಳೆ ಬೆಲೆ ಬಳಸಿ ಮೀನನ್ನು ನಾವು ಹಿಡಿಬೋದು. ನೆರೆ ಹಾವಳಿ ಇದ್ದರೆ ಅವಧಿಗೂ ಮುನ್ನ ನಾವು ಮೀನನ್ನು ಹಿಡಿಬೇಕಾಗುತ್ತೆ. ಮೀನುಗಳ ಮಾರಾಟವನ್ನು ರೈತರೇ ತಮ್ಮ ಕೊಳದ ಬಳಿಯೇ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಗಳಿಸಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸ್ಬೋದು. ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಾಗ ಹಿಡಿಯೋ ಮೊದಲು ಮಾರಾಟಗಾರರೊಂದಿಗೆ ಸರಿಯಾಗಿ ಚರ್ಚೆ ಮಾಡಿ ಬೆಲೆಯನ್ನು ನಿಗದಿ ಮಾಡಿಕೊಂಡು ನಂತರ ಮೀನು ಹಿಡಿಯೋದು ಒಳ್ಳೆಯದು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 8 1 9 7 7 6 1 7 4 3. ಧನ್ಯವಾದಗಳು. ಇದುವರೆಗೆ ಒಳನಾಡು ಮೀನು ಕೃಷಿಯ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಮತ್ಸ್ಯ ವಿಜ್ಞಾನಿ ಶ್ರೀನಿವಾಸ ಹುಲಕೋಟೆಯವರಿಂದ ಮಾಹಿತಿ ಕೇಳಿದಿರಿ. ಕೇಳುಗರೆ, ಇಂದಿನ ಕೃಷಿ ಉತ್ಪನ್ನ ಸಮಿತಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 ರಿಂದ 48,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000ರಿಂದ 39,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,000ರಿಂದ 30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000ರಿಂದ 15,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 37,000ರಿಂದ 47,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ರೂಪಾ ಬೀರಾವ್ ಮತ್ತು ದೀಪಾ ಬೀರಾವ್ ಹಾಡಿರುವ ಕಮಲೇಶ ದಾಸರ ರಚನೆ. ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ಗುರುವೆ, ಕರೆದರೆ ಬರಬಾರದೆ. ಕರೆದರೆ ಬರಬಾರದೆ, ಕರೆದರೆ ಬರ ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ, ರೂಪಾ ಬೀರಾವ್ ಹಾಗೂ ದೀಪಾ ಬೀರಾವ್ ಹಾಡಿರುವ ಕಮಲೇಶ ದಾಸರ ರಚನೆಯನ್ನು ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.